ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಖಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1000 ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಕಿ ಕೆ ಗೌಡ ಅವರಿಂದ ಸಂಪ್ರದಾಯದ ಹಾಡುಗಳು. ಕಸವೇಟ ಕೋಪೇಟ ಹಣ್ಣಡಿಕೆ ಸಿಪೇಯಳಿ ಗಸವ ಕೆ ಸಿಪೇಯಳಿ ಗಸವೇ ಸಿಪೇಯಳಿ ಗಸವ ಮೇಲ ಗಸವ ಕಸ ಮರ್ಗಿ ಮಾಡಿ ಚೌಕ ಬರಿ ಬೇಕೆ ಮಾಡಿ ಚೌಕ ಬರಿ ಬೇಕೆ ಮಾಡಿ ಚೌಕ ಬರಿ ಬೇಕೆ ಹಿರಿಯ ಕ ಸೂರ್ಯ ಮಗೆದಾರಾಗಿ ಬರಿ ಬೇಕೆ ಮಗೆದಾರಾಗಿ ಬರಿ ಬಾಳೆ ಬಲ ಕಾಗಿ ಇಳ್ಳಿಯೋ ಎಡಕಾಗಿ ನಾಗ ಸಂಪಿಗೆ ವಾಡ ನೆಡಗೆ ಸಂಪಿಗೆ ಸಂಪಿಗೆ ವಡ ನೆಡದಲ್ಲಿಟ ಕೊಂಡು ಇಂಬ ನೋಡಿ ಚೌಕ ಬರಿ ಬೇಕೆ ನೋಡಿ ಚೌಕ ಬರಿ ಬೇಕೆ ಅಂಬಂದಿರಿ ಅಂಬು ಅಂದಿರಿ ಅಂಬಿನ ತೂದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಸಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನಿರೇ ಅಂಬಂದಿರಿ ಅಂಬೋ ಅಂದಿರಿ ಅಪ್ಪ ಹಿಡ್ದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ ಬನ್ನಿರೇ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ ಬನ್ನಿರೇ ಅಂಬಂದಿರಿ ಈ ಅಂಬೋ ಅಂದಿರಿ ಮಾಮ ಹಿಡ್ದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗರಸಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ ಬನ್ನಿರೇ ಪಲ್ಲಂಗಿ ಪಾಣೇರು ಕೆಲ ಕುಂಭ ಜಾಣೇರು ಆ ಅಂಬಂದಿರಿ ಅಂಬಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಎಣ್ಣೆ ತಮ್ಮೈಗೆಣ್ಣೆ ಚಾನ್ ಬನ್ನಿರೇ ಎರಡ ವರವನೆಯೇಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳು ಜ್ಞಾನ ಗೊಂದಲೆ ಕಳು ಎರಡ ವರವನೆಯೇಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳು ಜ್ಞಾನ ಗೊಂದಲೆ ಕಳು ಗೋತಿ ಗೊಂದಲೆಯೇಳಿ ಕಳು ಜ್ಞಾನ ಗೋತಿ ದಾಮೋತಿನ ತ್ಯಾರೇ ಬರಾಯೋತಿನ ತ್ಯಾರೇ ಗೋತಿ ದಾಮೋತಿನ ತ್ಯಾರೆ ಬರಾಳೆಳಿ ಕಳು ಜ್ಞಾನ ಗೋತಿ ನಡ ದೊರಿಯೇ ತೋಡೋ ದಾನ ತೋಡೋ ನಡ ದೊರಿಯೇ ಏನೇಳಿ ದಡುದಾನ ಸುಂಕ ಕೋಟರ ತೋ ಬೇಡೋಲ ಸುಂಕ ಕೋಟರ ತೋ ಬಿಡವಾಲೆಂದು ತರುಗ್ಯಾನ ತ್ವಾರ ಕೋಟೆ ಕಳೋ ಗ್ಯಾಟೆ ಕಳೋ ತ್ವಾರ ಕೋಟೆ ಕಳು ಜ್ಞಾನ ಲಪೊಯ್ಯಾ ಸುಂಕ ಕೊಟ್ಟು ತೆರಿಯ ತರೋ ಶುಂಕ ಕೊಟ್ಟು ತೆರಿಯ ತರು ಶ್ಯಾನ ಲಪೊಯ್ಯಾ ಹರಿಮನೆ ಅಣದಿರ ಕರೋ ದಾನ ಅಣದಿರ ಕರೆ ಹರಿಮನೆ ಕರು ಜಾನ ಪಯತಾನೆ ಮೋತಿ ನಾ ತೆರಿಯೇ ಹಿಡಿರೆ ತೆರಿಯೇ ಸರಂಗಿ ಅಣದಿರ ಕಿಶಿ ಕಿಶಿನೆ ಗಿಯಲ ಬ್ಯಾಡಿ ಮೋತಿ ನಾ ತೆರಿಯ ಬಿಡ ಸಿಡಿ ತೆರಿಯ ಬಿಡ ಸಿಡಿ ಬಿಡ ಸಿಡಿರ ಅಣ್ಣವದೀರ ಮದವಣ ಮೀಯಲ್ಲೇ ಹೊರೋಟ ಮೀಯಲ್ಲೇ ಹೊರು ಮದವಣ ಮೀಯಲ್ಲೇ ಹೊರುಟಾನೋಲಿಗಳಿಗೆ ಮೀಯ ಬಚ್ಚಲಿ ಗೋದಾಳನೆ ಚಲಿ ಕಂಚಿ ಮರ ನಳಿಗೆ ಚಂಚೇರಲೆ ಗುಂಡೋಡಿ ಹಿರಿಯ ಕಾನೀರಾಯೇರೋ ದಾಳ ಕಾನೀರಾಯೇರುಯ ಕಾನೀರಾಯರು ದಾಳ ತಮನಿಗೆ ಕಂಚಿ ಜೀಗಕ್ಕೆ ನೀರಾಕಾಶ ಜೀಗಕ್ಕೆ ಗಾಕೆ ನೀರಾನೆ ಕಾಶಾಳೋ ಬಣ್ಣದ ಬೆಂಕಿ ಊರೋಶಾಳೋ ಬೆಂಕಿ ಊರು ಬಣ್ಣದ ಬೆಂಕಿ ಊರು ಶಾಳೋ ಲಿರಿಯ ಕಂಪಿ ಗೂವಕ್ಕೆ ಗಾಮಗರದೋವಕ್ಕೆ ಗೋವಕ್ಕೆ ಗಮಗರದು ಕಾಶಿದ ನೀರೋ ಆ ನೀರಿಗೆ ನ್ಯಾರೇ ಓದೋ ಗ್ಯಾವೋ ನ್ಯಾರೇ ಓದೋ ಗ್ಯಾ ನೀರಿಗೆ ನ್ಯಾರೇ ಓದೋ ಗ್ಯಾವೋ ಲಿಗಳಿಗೆ ನಿಸ್ತ್ರೇ ಮದೋ ವಣ್ಣ ಓದೋ ಗ್ಯಾನೋ ಮೈತಿಕೆ ನೀರಾಯರಿ ಬಂದಿ ನೀರಾಯರಿ ಕೋಟದಾಸಿಗೆನೆ ತನ್ನಿ ಜಪಿದ ಕಣಬೆನೆ ತನ್ನಿ ಮೈತಿಕೆ ನೀರಾಯರಿ ಬಂದಿ ನೀರಾಯರಿ ಮೈತಿ ನೀರಾಯರಿ ಬನ್ನಿ ಬಳಗದೌರ ಮದವಣ ಮಿಯಾಬೋ ಚಲಿ ಗೋವದೋ ಜ್ಞಾನ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಕಿ ಕೆ ಗೌಡ ಅವರಿಂದ ಸಂಪ್ರದಾಯದ ಹಾಡುಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆ ಆಗಲಿದೆ. ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಕ್ಕಿ ಚಂದ.